ರೈತ ಬಾಂಧವರಿಗಾಗಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟ ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾ ಅಮರ್ ನಂಜುಂಡೇಶ್ವರ ಅವರೊಡನೆ ಸಂದರ್ಶನ. ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರು ನಮಸ್ಕಾರ. ನಮಸ್ಕಾರ. ನಮ್ಮ ಆಹಾರದಲ್ಲಿ ಈ ಪೌಷ್ಟಿಕ ಕೈತೋಟ ಅದರ ಒಂದು ಪ್ರಾಮುಖ್ಯತೆ ಏನು? ಈಗ ಏನು ಒಂದು ಕೈತೋಟ, ಪೌಷ್ಟಿಕ ಕೈತೋಟ ಅಂತ ಹೇಳ್ತೀವಿ. ಇದು ತುಂಬಾ ಅನಾದಿ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇರುವಂತ ಒಂದು ಕೃಷಿ. ಹಿಂದೆ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ಮೇಲೆ ಆ ಮನೆಯ ಹಿತ್ತಲು ಹಿಂಭಾಗದಲ್ಲಿ ಒಂದು ಸ್ವಲ್ಪ ಜಾಗವನ್ನ ಬಿಡ್ತಾ ಇದ್ರು. ಒಂದು ಗುಂಟೆ ಎರಡು ಗುಂಟೆ ಜಮೀನನ್ನು ಬಿಡ್ತಾ ಇದ್ರು. ಆ ಬಿಟ್ಟಂತ ಜಾಗದಲ್ಲಿ ಆ ಮನೆಗೆ ಬೇಕಾಗುವಂತ ತರಕಾರಿಗಳು, ಹೂಗಳು, ಹಣ್ಣು ಮತ್ತು ಕೆಲವೊಂದು ಔಷಧಿ ಗಿಡಗಳನ್ನು ಸಹ ಬೆಳಕೊಂಡು ಒಂದು ಫೋಕ್ ಮೆಡಿಸಿನ್ ಅಂತ ಏನ್ ಹೇಳ್ತೀವಿ, ಆಹಾರ ಮನೆಗೆ ಬೇಕಾಗುವಂತ ಆಹಾರವನ್ನ ಅಲ್ಲಿ ಉತ್ಪಾದನೆ ಮಾಡ್ಕೊಂತ ಒಂದು ಅಭ್ಯಾಸ ಮೊದಲಿಂದನೂ ನಡ್ಕೊಂಡ್ ಬರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಆ ಒಂದು ಏನು ಹಿತ್ತಲಲ್ಲಿ ಬೆಳೆಯುವಂತ ತರಕಾರಿಗಳ ಒಂದು ಆ ಒಂದು ಅಭ್ಯಾಸ ತುಂಬಾ ಜನರಲ್ಲಿ ಕಡಿಮೆ ಆಗಿದೆ. ಯಾಕೆಂದ್ರೆ ಈಗ ಬೆಳೀತಾರೆ, ಆ ಹಿತ್ತಲಲ್ಲಿ ಇರುವಂತ ಜಾಗವನ್ನ ಬೇರೊಂದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಒಂದು ಬಳಕೆ ಮಾಡುವಂತದ್ದು ಈಗ ಬಂದಿದೆ. ಯಾಕೆಂದ್ರೆ ಬೆಲೆಯ ಒಂದು ಕಾರಣ ಏನಂದ್ರೆ ಆ ಇತರ ಜಾಗವೂ ಸಹ ಇವತ್ತು ಬಹಳ ಬೆಲೆ ಬಾಳುವಂತ ಜಾಗ ಆಗಿರ್ತದೆ. ಆ ಜಾಗವನ್ನ ಬೇರೆ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಒಂದು ಬಳಸ್ಕೊಳ್ಳುವಂತ ರೂಢಿಯಾಗಿದೆ. ಆದ್ರೆ ನಾವು ಬಹುಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತದ್ದು ತರಕಾರಿಗಳು. ಅವು ಒಂದು ನಮಗೆ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳ ರಕ್ಷಣೆಯನ್ನ ನೀಡುವಂತ ಒಂದು ತರಕಾರಿಗಳಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ವಿಷಮುಕ್ತ ಒಂದು ತರಕಾರಿಗಳನ್ನ ಉತ್ಪಾದನೆ ಮಾಡಿ ನಮಗೆ ಮನೆಗೆ ಬೇಕಾಗುವಂತ ತರಕಾರಿಗಳನ್ನ ಉತ್ಪಾದನೆ ಮಾಡಿ ದಿನನಿತ್ಯ ಹಸಿ ಫ್ರೆಶ್ ತಾಜಾ ತರಕಾರಿಗಳನ್ನ ತಿನ್ನುವಂತದ್ದು ನಾವು ಮುಂದಿನ ದಿನಗಳಲ್ಲಿ ಬೆಳೆಸ್ಕೋಬೇಕು. ಇದರಿಂದ ಸಾಕಷ್ಟು ಅನುಕೂಲಗಳು ಇದಾವೆ. ಅದೀಗ ಕೈತೋಟವನ್ನು ಮಾಡಿಕೊಳ್ಳುವಂತಹ ಅದರ ಉದ್ದೇಶ ಪೌಷ್ಟಿಕವಾದಂತಹ ಒಂದು ಆಹಾರ ತರಕಾರಿಯನ್ನ ನಾವೇ ಬೆಳ್ಕೊಳ್ಬಹುದು ಅನ್ನುವಂಥದ್ದು ಒಂದಾದ್ರೆ, ಇನ್ನೊಂದು ಅಡುಗೆ ಮನೆಯ ಸಾವಯವ ತ್ಯಾಜ್ಯವನ್ನು ಒಂದು ಮರುಬಳಕೆ ಮಾಡುವುದಕ್ಕೂ ಕೂಡ ಅವಕಾಶ ಇರ್ತದೆ ಅಂತ ಹೇಳಿ. ಖಂಡಿತ. ಈಗ ಅನುಕೂಲತೆಗಳು ಏನಪ್ಪಾ ಅಂತಂದ್ರೆ, ಈಗ ಮನೆಯಲ್ಲಿ ಸಾಕಷ್ಟು ತ್ಯಾಜ್ಯಗಳು ಬರ್ತವೆ, ನೀರು, ಈಗ ತರಕಾರಿಗಳಂತ ಹಚ್ಚಿದಂತದ್ದು ಕೋಣೆಗೆಲ್ಲ ಒಂದು ಕ್ಲೀನ್ ಮಾಡಿದಾಗ ಇನ್ನೊಂದು, ಅಥವಾ ಹಸು ದನ ಕುರಿಗಳು ಇದ್ದಂತ ಜಾನುವಾರುಗಳು ಇರುವಂತ ಮನೆಯಲ್ಲಿ ಅದೇನು ತ್ಯಾಜ್ಯಗಳು ಇರ್ತವೆ, ಅದೇ ತ್ಯಾಜ್ಯಗಳನ್ನ ಈ ಕೊಟ್ಟಿಗೆ ಏನು ನಮ್ಮ ಹಿತ್ತಲಲ್ಲಿ ಬೆಳೆಯುವ ತರಕಾರಿಗಳಿಗೆ ಬಳಸಿ ನಾವು ರಾಸಾಯನಿಕಗಳನ್ನ ಕಡಿಮೆ ಮಾಡಿ ಆಮೇಲೆ ಏನು ಕೀಟಗಳನ್ನ ನಿರ್ವಹಣೆ ಮಾಡಲಿಕ್ಕೆ ರಾಸಾಯನಿಕಗಳನ್ನ ಯಥೇಚ್ಛವಾಗಿ ಬಳಸ್ತಾ ಇದೀವಿ ಹೊರಗಡೆ. ಆದ್ರೆ ನಮ್ಮ ಹಿತ್ತಲಲ್ಲಿ ಬೆಳೆಯೋದಾದ್ರೆ ನಮಗೆ ಒಂದು ಏನು ಸಾವಯವ ಕೃಷಿಯಾಗಿ ಒಂದು ವಿಷಮುಕ್ತ ತರಕಾರಿಗಳನ್ನ ಉತ್ಪಾದನೆ ಮಾಡಿ ಬೆಳೆಯಲಿಕ್ಕೆ ಸದಾ ಅವಕಾಶ ಇದೆ. ಈಗ ನೀರು, ಈಗ ನಾವು ತರಕಾರಿ ತೊಳಿತೀವಿ, ಆ ತರಕಾರಿ ತೊಳೆದಂತ ನೀರು ಪಾತ್ರೆ ತೊಳಿತೀವಿ, ಆ ನೀರನ್ನ ನಾವು ಒಂದು ಏನು ಸರಾಗವಾಗಿ ಒಂದು ಹೊರಗಡೆ ಹರಿದು ಹೋಗು ಬಿಡೋದಕ್ಕಿಂತನೂ ನಮ್ಮ ಕೈತೋಟಕ್ಕೆ ಬಳಸ್ಕೋಬಹುದು. ಆಮೇಲೆ ನಮ್ಗೆಲ್ಲಾ ರೀತಿಯಾದ ಗೊಬ್ಬರಗಳು, ಹಸಿ ಗೊಬ್ಬರಗಳು ಏನಿದೆ ತ್ಯಾಜ್ಯಗಳನ್ನ ಮರುಬಳಕೆ ಮಾಡಿಕೊಂಡು ನಾವು ಅವಗೆ ಬೆಳೆಗಳಿಗೆ ಬೆಳೆಸಿ ನಾವು ಬೆಳೆಯೋದ್ರಿಂದ ಒಂದು ನಮಗೆ ವಿಷಮುಕ್ತ ಮತ್ತು ಆರೋಗ್ಯ ಅಂತ ತರಕಾರಿಗಳನ್ನು ಉತ್ಪಾದನೆ ಮಾಡಿ ದಿನನಿತ್ಯ ಸೇವಿಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಖಂಡಿತ ಚೇತರಿಕೆ ಆಗ್ತದೆ, ವೃದ್ಧಿ ಆಗ್ತದೆ, ಯಾವುದೇ ಒಂದು ಸಮಸ್ಯೆಗಳು ಇರುವುದಿಲ್ಲ. ಪೌಷ್ಟಿಕ ಕೈತೋಟವನ್ನು ಮಾಡಬೇಕಾದ್ರೆ ಯಾವ ರೀತಿ ಒಂದು ಯೋಜನೆ ಅಥವಾ ಒಂದು ಪ್ಲಾನ್ ಎನ್ನುವಂತಹದ್ದು ಬೇಕಾಗ್ತದೆ, ಮತ್ತು ಇದನ್ನ ವರ್ಷ ಪೂರ್ತಿ ತರಕಾರಿ ನಮಗೆ ಸಿಗುವ ಹಾಗೆ ಮಾಡಬೇಕಿದ್ರೆ ಹೇಗಿರಬೇಕು ಯೋಜನೆ? ಈಗ ಯೋಜನೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳುವಾಗ ಒಂದು ಮನೆಯ ಹಿಂಭಾಗ ಅಂದ ಹಿತ್ತಲಲ್ಲಿ ಕನಿಷ್ಠ ಒಂದೆರಡು ಗುಂಟೆ ಜಮೀನನ್ನ ನಾವು ಸೀಮಿತವಾಗಿ ಈ ತರಕಾರಿ ಉತ್ಪಾದನೆಗೆ, ಹಣ್ಣು ಮತ್ತು ಸ್ವಾಭಾವಿಕ ಔಷಧಿ ಗಿಡಗಳನ್ನು ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಇವತ್ತು ಪ್ಲಾನ್ ಮಾಡಿ ನಾವು ಬಿಟ್ಕೋಬೇಕು. ಅದು ಬಿಟ್ಕೊಳ್ಳೋದ್ರಿಂದ ಪಕ್ಕದಲ್ಲೇ ಇರಬೇಕು. ನಾವು ಎಲ್ಲೋ ಒಂದು ಕೈತೋಟವನ್ನು ಮಾಡಿದ್ರೆ ಒಂದು ಸಾರಿ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಅದಕ್ಕೆ ಮನೆ ಪಕ್ಕದಲ್ಲಿ ಹಿಂಭಾಗ ಅಥವಾ ಮುಂಭಾಗ ನಾವು ಮಾಡಿಕೊಂಡ್ರೆ ದಿನನಿತ್ಯ ಬೆಳಗ್ಗೆ ನಾವೇನು ವ್ಯಾಯಾಮಕ್ಕೆ ಹೋಗ್ತೀವಿ, ವಾಕಿಂಗ್ ಹೋಗ್ತೀವಿ, ಅದ್ರ ಬದಲು ನಾವು ಬೆಳಗ್ಗೆನೆ ಎದ್ದು ಮುಂಜಾನೆ ಒಂದು 5 ಗಂಟೆ 5.5 ಗಂಟೆ ಆ ಸಮಯದಲ್ಲಿ ಎದ್ದು ನಾವೆಲ್ಲ ಸಂಪೂರ್ಣವಾಗಿ ಕೆಲಸ ಮಾಡಿದಾಗ ನಮ್ಮ ದೇಹಕ್ಕೊಂದು ವ್ಯಾಯಾಮ ಸಿಗುತ್ತೆ. ಖಂಡಿತ ಇದೊಂದು ಮನೋರಂಜನೆ, ಎಲ್ಲ ತುಂಬಾ ಹಸಿರು ತುಂಬಿಕೊಂಡಿದ್ದಾಗ ನಮಗೊಂದು ಮನಸ್ಸಿಗೆ ಉಲ್ಲಾಸ ಮನೋರಂಜನೆ ಸಿಗ್ತದೆ. ಹಾಗೆ ನಾವು ಮಾಡೋದ್ರಿಂದ ಅದು ನಾವೊಂದು ಪ್ಲಾನ್ ಇರಬೇಕು. ಏನು ಪ್ಲಾನ್ ಎಲ್ಲ ನಾವು ಮನಸ್ಸು ಬಂದಂಗೆ ಗಿಡ ಹಾಕುವಂತದ್ದಲ್ಲ, ಅದನ್ನ ಏನು ಎಷ್ಟು ಭಾಗ ನಮ್ಮ ಜಾಗ ಉಳಿತಾ ಇದೆ ಆ ಜಾಗವನ್ನ ಸಮನಾಗಿ ಎಲ್ಲಾ ಬೆಳೆಗಳಿಗೆ ಪಟಗಳನ್ನ ಮಾಡ್ಕೋಬೇಕು, ಹಂಚಬೇಕಾಗ್ತದೆ. ಈಗ ಬದುಗಳಲ್ಲಿ ಸಂಪೂರ್ಣವಾಗಿ ಒಂದು ಬಹುವಾರ್ಷಿಕ ಬೆಳೆಗಳು ಅಥವಾ ಅಂಬು ತರಕಾರಿಗಳನ್ನ ನಾವು ಬೆಳಿಬೇಕಾಗ್ತದೆ. ಉದಾಹರಣೆ ಬಹುವಾರ್ಷಿಕ ಬೆಳೆ ತರಕಾರಿ ನಮಗೆ ಇದು ಏನು ಕರಿಬೇವು, ಪಪ್ಪಾಯ, ನುಗ್ಗೆ, ಮತ್ತೆ ಏನು ಬೆಟ್ಟದ ನೆಲ್ಲಿ ಗಿಡಗಳು, ಚಕ್ರಮಣಿ ಗಿಡ, ಇವೆಲ್ಲ ಬಹಳ ದಿನನಿತ್ಯ ನಮ್ಗೆ ಬೇಕಾಗಿರುವಂತವು, ಬಹಳ ಅಮೂಲ್ಯ ಅವೆಲ್ಲ. ಒಂದು ಹಣ್ಣು ಉದಾಹರಣೆಗೆ ದಿವ್ಯ ಔಷಧಿ ಅಂತ ಹೇಳ್ತೀವಿ, ಏನು ಬೆಟ್ಟನಲ್ಲಿಯನ್ನ, ಅಂತ ಒಂದು ದಿನಕ್ಕೆ ಒಂದು ಬೆಟ್ಟನಲ್ಲಿಯನ್ನ ತಿಂದ್ರೆ ಖಂಡಿತ ನಮ್ಗೆ ಹೇಳ್ತೀನಿ, ನಾವು ಡಾಕ್ಟರ್ ಹತ್ರ ಹೋಗುವಂತ ಅವಶ್ಯಕತೆ ಇಲ್ಲ. ಎಲ್ಲಾ ರೀತಿಯಾದ ಒಂದು ಯಾವುದೇ ಒಂದು ಔಷಧಿ, ಒಂದು ಆಯುರ್ವೇದಿಕ್ ಔಷಧಿ ತಗೊಂಡ್ರೆ ಬೆಟ್ಟನಲ್ಲಿ ಅಂಶ ಅದರಲ್ಲಿ ಇರುತ್ತೆ, ಬಹಳ ಅನುಕೂಲ ಆಗ್ತದೆ. ಒಂದು ಆರೋಗ್ಯದಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ. ಹಾಗೆ ದಿನನಿತ್ಯ ನಮಗೆ ಎಲ್ಲಾ ಈ ರೀತಿಯಾದ ಹಣ್ಣುಗಳು ಸಿಕ್ಕಾಗ, ಉದಾಹರಣೆಗೆ ಪಪ್ಪಾಯ, ಅದರ ವೈಟಮಿನ್ ಎ ಒಂದು ಅಂಶ ಜಾಸ್ತಿ ಇರ್ತದೆ, ಅದು ನಮ್ಮ ಕಣ್ಣಿನ ದೃಷ್ಟಿಗೆ ಬಹಳ ಅನುಕೂಲ ಆಗ್ತದೆ. ಈಗ ನುಗ್ಗೆಕಾಯಿ, ಅದರಲ್ಲಿ ಕಬ್ಬಿಣದ ಅಂಶ ಇರ್ತದೆ, ನಮ್ಮ ರಕ್ತ ಉತ್ಪಾದನೆಗೆ ಅನುಕೂಲ ಆಗ್ತದೆ. ಈ ತರ ಎಲ್ಲ ಒಂದು ತರಕಾರಿಗಳಲ್ಲಿ ಜೀವರಕ್ಷಕ ಔಷಧಿ ಎನ್ನು ತರಕಾರಿಗಳು ಅಂತ ಹೇಳ್ತೀವಿ. ಇವತ್ತು ಈ ತರಕಾರಿಗಳನ್ನ ಹೆಚ್ಚಾಗಿ ಯಾರು ತಿಂತಾರೆ ಅವರು ಖಂಡಿತ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಅಥವಾ ಯಾವುದೇ ಒಂದು ಪೋಷಕಾಂಶಗಳ ಇಲ್ದಂಗೆ ಆರೋಗ್ಯವನ್ನು ಸುಧಾರಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಈ ಪಟಗಳನ್ನ ಮಾಡಿ ಮಧ್ಯಭಾಗದಲ್ಲಿ ಅಲ್ಪಾವಧಿ ಬೆಳೆಗಳು, ಸೊಪ್ಪಿನ ತರಕಾರಿಗಳು ಬೆಳೆಯುವಂಥದ್ದು, ಕ್ಯಾರೆಟ್ ಗೆಡ್ಡೆ ತರಕಾರಿಗಳನ್ನ ಬೆಳ್ಕೊಳ್ಳುವಂಥದ್ದು ಮಾಡ್ಕೋಬೇಕಾಗ್ತದೆ. ಆ ಬೆಳೆಯುವಾಗ ಒಂದು ಒಂದು ಏನು ನಾವು ಒಂದು ರಿಜಿಸ್ಟರ್ ನ ಇಟ್ಕೋಬೇಕಾಗ್ತದೆ, ಒಂದು ದಾಖಲೆ ಒಂದು ಇರಬೇಕಾಗ್ತದೆ. ಈ ವರ್ಷ ಈ ಪಟದಲ್ಲಿ ಏನ್ ಬೆಳೆ ಬೆಳೆದಿದ್ದೀನಿ, ಮುಂದಿನ ದಿನಗಳಲ್ಲಿ ಯಾನ್ ಬೆಳಿಬೇಕು, ಇದೊಂದು ನಾವು ಇಟ್ಕೊಂಡ್ರೆ ರೋಗಗಳು ಬರುವಂತದನ್ನ ತಡೆಗಟ್ಟಿ ನಾವು ವರ್ಷ ಪೂರ್ತಿ ಒಂದು ನಮಗೆ ಮನೆಗೆ ಬೇಕಾಗುವಂತ ದಿನನಿತ್ಯ ಆ ಕಾಲಕ್ಕೆ ತಕ್ಕಂತೆ ಯಾವ ತರಕಾರಿಗಳನ್ನ ನಾವು ಬೆಳಿಬಹುದು, ಬೇಸಿಗೆಯಲ್ಲಿ ಯಾವ್ದು ಬೆಳಿಬಹುದು, ಚಳಿಗಾಲದಲ್ಲಿ ಯಾವ್ದು ಬೆಳಿಬಹುದು, ಮಳೆಗಾಲದಲ್ಲಿ ಯಾವ್ದು ಬೆಳಿಬಹುದು, ಈ ರೀತಿಯಾಗಿ ನಮಗೊಂದು ಒಂದು ಮಾಹಿತಿ ಸಿಗುತ್ತೆ. ಅವೆಲ್ಲ ಇಟ್ಕೊಂಡು ಮಾಡಿದಾಗ ನಾವು ವರ್ಷ ಪೂರ್ತಿ ತರಕಾರಿಗಳನ್ನ ಬೆಳ್ಕೊಂಡು ನಾವು ಉತ್ತಮವಾಗಿ ಮನೆಗೆ ಬೇಕಾದಷ್ಟು ತರಕಾರಿಗಳನ್ನ ಬೆಳ್ಕೋಬಹುದಾಗಿದೆ. ಈಗ ಕೆಲವೊಂದು ತರಕಾರಿ ಬೀಜವನ್ನ ನೇರವಾಗಿ ಬಿತ್ತನೆ ಮಾಡುವಂತದ್ದು ಇರ್ತದೆ, ಮತ್ತೆ ಕೆಲವನ್ನ ನರ್ಸರಿ ಮಾಡಿ ಅಥವಾ ಒಂದು ಗಿಡವನ್ನು ಅಭಿವೃದ್ಧಿಪಡಿಸಿಕೊಂಡು ನಾಟಿ ಮಾಡುವುದಂತ ಒಂದು ಪದ್ಧತಿ ಇರ್ತದೆ. ಈಗ ಇದನ್ನ ಸೂಕ್ತವಾಗಿ ಹೇಗೆ ಅಳವಡಿಸಿಕೊಳ್ಬೇಕು? ಈಗ ನಾಟಿ ಮಾಡುವಂತ ತರಕಾರಿಗಳಂದ್ರೆ ಟೊಮ್ಯಾಟೊ, ಬದನೆ, ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿ, ಮತ್ತೆ ಏನು ಕೋಸು ಬೆಳೆಗಳು ಅಂತ ಹೇಳ್ತೀವಿ, ಎಲೆ ಕೋಸು ಆಗಿರ್ಬೋದು ಅಥವಾ ಹೂಕೋಸು, ಇಂಥ ಬೆಳೆಗಳನ್ನ ನಾವು ಈಗೇನು ಪ್ರೋಡ್ರಿ ಪದ್ಧತಿ ಅಂತಿದೆ, ಆ ಪ್ರೋಡ್ರಿ ಪದ್ಧತಿನಲ್ಲಿ ನಮಗೆ ಬಹುಶಃ ಕೈತೋಟಕ್ಕೆ ನಮಗೊಂದು ನಾಲ್ಕು ಒಂದು ಹತ್ತು ಪ್ರೋಟ್ರಿಗಳನ್ನ ಇಟ್ಕೊಂಡ್ರೆ ಒಂದೊಂದು ಪ್ರೋಟ್ರಿನಲ್ಲಿ ಒಂದೊಂದು ಎರಡೆರಡು ಟ್ರೈನಲ್ಲಿ ಒಂದೊಂದು ತಳಿಯನ್ನ ಬೆಳ್ಕೊಂಡ್ರು ನಮಗೆ ಒಂದು 25 ದಿವಸ ನಾವು ಸಂರಕ್ಷಿತ ಒಂದು ವಾತಾವರಣದಲ್ಲಿ ಅದನ್ನು ಬೆಳೆಸಿ ನಮಗೆ ಬೇಕಾದಂತ ಜಾಗದಲ್ಲಿ ನಾವು ನಾಟಿಯನ್ನ ಮಾಡ್ಕೋಬಹುದು. ಕೆಲವು ನೇರವಾಗಿ ಬಿತ್ತುವಂತ ತರಕಾರಿಗಳು, ಉದಾಹರಣೆಗೆ ದ್ವಿದಳ ಧಾನ್ಯ ಬೆಳೆಗಳು, ಏನು ಬೀನ್ಸ್ ಅಂತ ಹೇಳ್ತೀವಿ, ಮತ್ತೆ ಅವರೆ, ಅಲಸಂದಿ, ಈ ರೀತಿಯಾದ ಬೆಳೆಗಳನ್ನ ನೇರವಾಗಿ ಬೀಜಗಳನ್ನ ಹಾಕ್ಬೇಕು. ಈಗ ಬೆಂಡೆಕಾಯಿ ಅಂತವನ್ನ ನೇರ ಹಾಕ್ಬೇಕು, ಮತ್ತೆ ಸೊಪ್ಪಿನ ತರಕಾರಿಗಳು ಇವನ್ನ ನೇರ ಹಾಕ್ಬಿಟ್ಟು ನಾವು ಬೆಳೆಯುವಂಥದ್ದು. ಈಗ ಇದರಲ್ಲಿ ಬಹುಮುಖ್ಯವಾಗಿ ಇವಂತ ಸ್ವಲ್ಪ ಸೂಕ್ಷ್ಮವಾದಂತ ಬೆಳೆಗಳು ಯಾವು, ನಾವು ಪ್ರೋಟ್ರೈನಲ್ಲಿ ಆ ತಬಕಗಳಲ್ಲಿ ಬೆಳೆಸಿ ಸಸಿಗಳನ್ನ ನಂತರ ನಾಟಿ ಮಾಡ್ತೀವಲ್ಲ, ಅವರಿಗೊಂದು ವಿಶೇಷವಾದ ಒಂದು ಒಂದು ಸಂರಕ್ಷಣೆ ಬೇಕಾಗ್ತದೆ. ಯಾಕೆಂದ್ರೆ ರೋಗ ರುಜಿನಗಳಿಗೆ ಬಹುಬೇಗನೆ ತುತ್ತಾಗ್ತವೆ. ಅಂತವನ್ನ ನಾವು ಬಹಳ ಎಚ್ಚರಿಕೆಯಿಂದ ಒಂದು ನಿರ್ವಹಣಾ ಕ್ರಮಗಳನ್ನ, ಅದನ್ನ ಏನು ಪರಿಸರ ಸ್ನೇಹಿ ನಿರ್ವಹಣಾ ಕ್ರಮಗಳನ್ನ ನಾವು ಅಳವಡಿಸ್ಕೋಬೇಕು. ಯಾಕೆಂದ್ರೆ ನಾವು ಹೆಚ್ಚಿನ ಔಷಧಿಗಳನ್ನ ಸಿಂಪಡಣೆ ಮಾಡಿ ಕೀಟಗಳನ್ನ ರೋಗಗಳನ್ನ ನಿರ್ವಹಣೆ ಮಾಡೋದಷ್ಟೇ. ಯಾಕೆಂದ್ರೆ ನಾವು ಇತ್ತಲೇ ಬೆಳೆಯೋದ್ರಿಂದ ಸಾಧ್ಯವಾದಷ್ಟು ತರಕಾರಿಗಳು ಹಣ್ಣುಗಳು ವಿಷಮುಕ್ತವಾಗಿರಬೇಕು. ಅದು ನಮ್ಮ ಆರೋಗ್ಯಕ್ಕೆ ಖಂಡಿತ ಮುಂದಿನ ದಿನಗಳಲ್ಲಿ ನಮಗೆ ಬಹಳಷ್ಟು ಸಹಕಾರಿ ಆಗ್ತದೆ. ಸಾಧ್ಯವಾದಷ್ಟು ಒಂದು ಸಾವಯವ ಪದ್ಧತಿನಲ್ಲೇ ನಾವು ಪೋಷಕಾಂಶಗಳನ್ನು ನೀಡಬೇಕು. ಸಾವಯವ ಪದ್ಧತಿಯಲ್ಲೇ ಒಂದು ಒಂದು ಕೀಟ ಮತ್ತು ರೋಗಗಳನ್ನು ನಿರ್ವಹಣೆ ಮಾಡೋದ್ರಿಂದ ಇವತ್ತು ಹಲವಾರು ಪದ್ಧತಿಗಳು ಇವತ್ತು ಸಂಶೋಧನೆಗಳಿಂದ ಹೊರಬಂದಿದೆ. ಸೊ ಏನು ಕೃಷಿ ವಿಶ್ವವಿದ್ಯಾಲಯ, ತೋಟಗಾರಿಕೆ ವಿಶ್ವವಿದ್ಯಾಲಯ, ಸಂಶೋಧನಾ ಕೇಂದ್ರಗಳಿಂದ ಸಾಕಷ್ಟು ಪರಿಕರಗಳು, ಸಾಕಷ್ಟು ಒಂದು ಪರಿಸರ ಸ್ನೇಹಿ ಕ್ರಮಗಳು ಇವತ್ತು ಬಂದಿದ್ದಾವೆ, ಅವನ್ನೆಲ್ಲ ಅಳವಡಿಸ್ಕೋಬಹುದು. ಇವತ್ತು ಉದಾಹರಣೆಗೆ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು, ಮತ್ತೆ ಅಂಟು ಬಲೆಗಳು, ಮೋಹಕ ಬಲೆಗಳು, ಈ ರೀತಿಯಾಗಿವೆ. ಇವನ್ನೆಲ್ಲ ನಾವು ಮಾಡ್ಕೋಬೇಕು. ಈಗ ಬೇರೆ ಬೇರೆ ತರಕಾರಿಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ಸೊಪ್ಪು ತರಕಾರಿ ಆಗ್ಬಹುದು, ಗಡ್ಡೆ ತರಕಾರಿ ಆಗ್ಬಹುದು, ಅಥವಾ ಬೆಂಡೆ ಟೊಮೆಟೊ ಇಂತಹ ತರಕಾರಿಗಳಾಗ್ಬಹುದು. ಈ ಹಬ್ಬುವಂತಹದ್ದು ಅಥವಾ ಹಂಬು ಬಳ್ಳಿಗಳು ಅಂತ ಹೇಳ್ತೀವಲ್ಲ, ಇವುಗಳಿಗೆ ಚಪ್ಪರದ ವ್ಯವಸ್ಥೆ ಯಾವ ರೀತಿ ಒಂದು ಸುಧಾರಣೆ ಆಗಿದೆ ಇದರಲ್ಲಿ? ಈಗ ನಾವು ಒಂದು ಪರ್ಮನೆಂಟ್ ಆಗಿ ಒಂದು ಬದಿನಲ್ಲಿ ಒಂದು ಏನು ನಮ್ದು ಕೈತೋಟ ಇರುತ್ತೆ, ಒಂದು ಬಿಸಿಲು ಬೀಳುವಂತ ಜಾಗದಲ್ಲಿ ಅದು ನೆರಳು ಮತ್ತೆ ಬೀಳುವಾದ ಅದಕ್ಕೆ ಒಂದು ಬದಿನಲ್ಲಿ ಸಾಧ್ಯವಾದಷ್ಟು ಉತ್ತರ ಭಾಗದಲ್ಲಿ ಈ ರೀತಿಯಾದ ಒಂದು ಏನು ಕಲ್ಲಿನ ಚಪ್ಪರವನ್ನ ಹಾಕೋಬೇಕು. ಒಂದು 10 ಅಡಿ 12 ಅಡಿ ಇರುವಂತ ಕಲ್ಲನ್ನ ನಿಲ್ಲಿಸಿ ಅದಕ್ಕೆ ತಂತಿಗಳನ್ನ ಕಟ್ಟಿ ಅಥವಾ ಏನು ಒಂದು ಸುತ್ತಲೂ ಈ ಬಾರ್ಬೆಡ್ ವೈರ್ ಫೆನ್ಸ್ ಅಂತ ಮುಳ್ಳು ತಂತಿ ಹಾಕಿರುವಂತ ಒಂದು ಫೆನ್ಸ್ ಇರುತ್ತಲ್ಲ, ಅಂತದರ ಮೇಲೆ ನಾವು ಬೇಕಾದ್ರೆ ಹೆಚ್ಚಿನ ಒಂದು ಹಣವನ್ನು ವ್ಯಯ ಮಾಡದಂತಾನೆ ಅದಕ್ಕೆ ಬಿಳಿ ತರಕಾರಿಗಳನ್ನ ಹಾಕೋಬಹುದು. ಉದಾಹರಣೆಗೆ ಆಗಲಕಾಯಿ,

ಇದನ್ನು ಸಹ ಬೇವಿನ ಸೋಪು ರೂಪದಲ್ಲಿ ಅಥವಾ ಬೇವಿನ ಎಣ್ಣೆ ರೂಪದಲ್ಲಿ ಇವುಗಳನ್ನು ಒಂಗೆ ಎಣ್ಣೆ ಇವು ಇವನ್ನೆಲ್ಲವನ್ನು ಸಿಂಪಡಣೆ ಮಾಡಿ 7-8 grams ಪ್ರತಿ ಲೀಟರ್ಗೆ ಬೆರೆಸಿ ನಾವು ಎಲೆಗಳ ಮೇಲೆ ಸಿಂಪಡಣೆಯಿಂದ ಸಾಕಷ್ಟು ವಿಕರ್ಷಣೆ ಆಗ್ತವೆ, ಕೀಟಗಳ ಒಂದು ವಿಕರ್ಷಣೆ ಆಗ್ತವೆ. ಜೊತೆಗೆ ಮೋಹಕ ಬಲೆಗಳು ಅಂತ ಹೇಳ್ತೀವಿ, ಮೋಹಕಲಗಳ ಬಲೆಗಳನ್ನ ಬಳಸುವಂಥದ್ದು, ನೀರಿನ ಬಲೆಗಳು ಅಂತ ಹೇಳ್ತೀವಿ, ಜೊತೆಗೆ ಅಂಟು ಬಲೆಗಳನ್ನ ಬಳಸುವಂಥದ್ದು, ಹೀಗೆ ನಾನಾ ರೀತಿಯ ಬದು ಬೆಳೆಗಳನ್ನ ಹಾಕುವಂಥದ್ದು, ಟ್ರ್ಯಾಪ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಏನು ಟ್ರ್ಯಾಪ್ ಕ್ರಾಪ್ಸ್ ಅಂತಂದ್ರೆ, ಇದು ಅದನ್ನು ಹಾಕೊಂಡ್ರೆ ಉದಾಹರಣೆಗೆ ಟೊಮೆಟೋದಲ್ಲಿ ಚೆಂಡು ಬೆಳೆಯುವಂಥದ್ದು, ಮತ್ತೆ ಕೋಸು ಬೆಳೆನಲ್ಲಿ ಸಾಸಿವೆ ಬೆಳೆ ಅಂತ ಬೆಳೆದ್ರೆ ಬಲ ಕೀಟಗಳು ಮುಖ್ಯವಾದ ಬೆಳೆಗಳಿಗೆ ಹೋಗಲ್ಲ, ಆವಾಗ ಇವು ಆಕರ್ಷಣೆ ಆಗಿ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡುವಂಥದ್ದು ಇದಾವೆ. ಜೊತೆಗೆ ಜೈವಿಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡುದು ಈ ರೀತಿಯಾಗಿ, ಮತ್ತೆ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳನ್ನ ನೇರವಾಗಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಬರ್ತದೆ, ಆಮೇಲೆ ಪೋಷಕಾಂಶಗಳ ನೂನ್ಯತೆಯನ್ನು ತಡೆಗಟ್ಟಬಹುದು. ಇವು ಚೊಕ್ಕವಾಗಿ ಮನೆಯಲ್ಲೇನೆ ಯಾವುದೇ ಒಂದು ಆಳುಗಳನ್ನ ಏನು ಕೂಲಿ ಆಳುಗಳನ್ನ ಬಳಸದೆ ನಾವೇ ಮಾಡಿಕೊಳ್ಳೋದ್ರಿಂದ ನಮಗೊಂದು ನಿಜವಾಗ್ಲೂ ಸಂತೋಷ, ನಮಗೆ ತೃಪ್ತಿಕರವಾದಂತ ಒಂದು ತರಕಾರಿಗಳನ್ನು ಉತ್ಪಾದನೆ ಮಾಡಿ ನಮ್ಮ ಮನೆಗೆ ಒಂದು ಆರೋಗ್ಯವಂತ ತರಕಾರಿಗಳನ್ನು ಉತ್ಪಾದನೆ ಮಾಡ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೈತೋಟದ ಮುಂದುವರೆದ ಭಾಗವಾಗಿ ಯಾರಿಗೆಲ್ಲ ಕೈತೋಟ ಮಾಡುವುದಕ್ಕೆ ಅವಕಾಶ ಇಲ್ಲವೋ ಅಂತವರು ತಾರಸಿ ತೋಟ ಅಥವಾ ಟೆರೆಸ್ ಗಾರ್ಡನ್ ಇದನ್ನ ಮಾಡುವುದಕ್ಕೆ ಅವಕಾಶ ಇದೆ ಅಂತ ಹೇಳಿರಿ, ಇದರ ಬಗ್ಗೆ ಹೇಳಿ, ಸೂಕ್ಷ್ಮವಾಗಿ ಹೇಳಿ, ಯಾವ ರೀತಿ ಮಾಡಬಹುದು, ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ಅನುಸರಿಸಬೇಕಾಗ್ತದೆ? ಖಂಡಿತ, ಈಗ ಕೆಲವರಿಗೆ ಏನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹಿತ್ತಲಲ್ಲಿ ಅಥವಾ ಮುಂಭಾಗದಲ್ಲಿ ಸಾಕಷ್ಟು ಜಾಗ ಇರ್ತದೆ, ಸ್ಥಳಾವಕಾಶ ಇರ್ತದೆ, ಅಲ್ಲಿ ಅವ್ರು ಮಾಡ್ಕೋಬಹುದು. ಈಗ ಯಾರು ನಗರ ಪ್ರದೇಶ ಪಟ್ಟಣಗಳಲ್ಲಿ ವಾಸವಾಗಿರ್ತಾರೆ ಅಲ್ಲಿ ಭೂಮಿ ಬೆಲೆ ಬಹಳ ದುಪ್ಪಟ್ಟು ದುಬಾರಿ ಆಗಿರ್ತದೆ. ಅಂತ ಸಂದರ್ಭದಲ್ಲಿ ಆಸಕ್ತ ರೈತರು ಈ ಚಾವಣಿ ತೋಟ ಅಂತ ಹೇಳ್ತೀವಿ, ಮೇಲುಗಡೆ ಟೆರೇಸ್ ಗಾರ್ಡನ್ ಅಥವಾ ರೂಫ್ ಗಾರ್ಡನ್ ಅಂತ ಹೇಳೋದಿದೆ, ಚಾವಣಿ ತೋಟ ಅಂತೇಳಿ, ಮೇಲುಗಡೆ ನಾವೊಂದು ಏನು ವಾಟರ್ ಪ್ರೂಫ್ ಶೀಟ್ ಅನ್ನ ಹಾಕ್ಬಿಟ್ಟು, ವಾಟರ್ ಪ್ರೂಫ್ ಶೀಟ್ ಇದೆ, ಟಾರ್ಪಲಿನ್ಸ್ ಇದೆ, ಅದನ್ನ ಪೇಂಟ್ ಮಾಡ್ಕೋಬಹುದು, ಅದನ್ನು ವಾಟರ್ ಪ್ರೂಫ್ ಪೇಂಟ್ ಅನ್ನ ಮಾಡ್ಕೋಬಹುದು, ಅಥವಾ ವಾಟರ್ ಪ್ರೂಫ್ ಟೈಲ್ಸ್ ಬಂದಿದೆ ಅದನ್ನ ಹಾಕೊಂಡು ಮೇಲ್ಗಡೆ ಬಾಕ್ಸ್ ಟೈಪ್ ಮೆಟಲ್ ಸ್ಟ್ಯಾಂಡ್ಸ್ ಅನ್ನ ಮಾಡಿಸ್ಬಿಟ್ಟು ಅದರಲ್ಲಿ ಹಳೆ ಕಂಟೈನರ್ಸ್ ಅಥವಾ ಒಳ್ಳೆ ಗ್ರೋ ಬ್ಯಾಗ್ಸ್ ಬಳಸ್ಬಿಟ್ಟು, ಪ್ಲಾಸ್ಟಿಕ್ ಗ್ರೋ ಬ್ಯಾಗ್ಸ್ ಅಂತ ಹೇಳ್ತೀವಿ, ಅದನ್ನ ಹಾಕಿ ಒಂದೊಂದು ಉದಾಹರಣೆಗೆ ಒಂದು ಬದನೆ ಗಿಡ ಹಾಕಿದ್ರೆ ಮನೆಗೆ ಸಾಕಾಗುವಷ್ಟು ತರಕಾರಿ ಹಣ್ಣನ್ನು ಕೊಡುವಂತ ಶಕ್ತಿ ಇದೆ. ಉದಾಹರಣೆಗೆ ಒಂದು ಮೆಣಸಿನಕಾಯಿ ಒಂದು 4 ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ರೆ ಮನೆಗೆ ಬೇಕಾದಷ್ಟು ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿ, ಟೊಮೆಟೊ, ಈಗ ಟೊಮೆಟೊ ಅನಿರ್ದಿಷ್ಟಾವಧಿ ಟೊಮೆಟೊ ಇದೆ, ನಿರ್ದಿಷ್ಟವಾದ ಟೊಮೆಟೊ ಇದೆ, ನಮಗೆ ಸೂಕ್ತವಾದಂತಹ ಈ ತಳಿಗಳನ್ನೇ ಬಳಸ್ಕೋಬೇಕು ಸಾಧ್ಯವಾದಷ್ಟು. ಇನ್ನೊಂದು ರೈತರಿಗೆ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಈ ಒಂದು ಏನು ಹೈಬ್ರಿಡ್ ತಳಿಗಳನ್ನ, ಸಂಕರಣ ತಳಿಗಳನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಮ್ಮ ಸ್ಥಳೀಯ ತಳಿಗಳು ಅಂತ ಹೇಳ್ತೀವಿ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ, ಅಂತ ತಳಿಗಳನ್ನ ಹಾಕೊಂಡು ನಾವು ಬೆಳೆಯೋದ್ರಿಂದ ನಮಗೆ ಒಂದು ನಿರ್ವಹಣೆ ಕಡಿಮೆ, ರೋಗ ರುಜಿನಗಳ ಸಮಸ್ಯೆ ಕಡಿಮೆ ಇರ್ತದೆ. ಈ ರೀತಿಯಾಗಿ ನಾವು ಸತತವಾಗಿ ಗ್ರೋ ಬ್ಯಾಗ್ಸ್ ಅನ್ನೇ ಬಳಸಿ ನಾವು ಮಾಡಬೇಕಾಗ್ತದೆ, ಯಾಕೆಂದ್ರೆ ಮಣ್ಣಿನ ಮೇಲೆ ನಾವು ನಿರ್ವಹಣೆ ನಾವು ನಿಲ್ಲಿಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲ ಗ್ರೋ ಬ್ಯಾಗ್ಸ್ ಅಲ್ಲಿ ಹಾಕೊಂಡು ಎಲ್ಲ ತರಕಾರಿಗಳನ್ನ ಪ್ರತಿ ಸಲ ಒಂದು ತೆಗೆದ ಮೇಲೆ ಆ ಮಣ್ಣನ್ನು ತೆಗೆದು ಹೊಸ ಮಣ್ಣನ್ನು ಸೇರಿಸಿ ಅದಕ್ಕೆ ಒಂದು ಸಾವಯವ ಗೊಬ್ಬರಗಳನ್ನು ಬೆರೆಸಿ ನಾವು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಒಂದು ರಾಸಾಯನಿಕಗಳು ಬಳಸಬೇಕಾಗ್ತದೆ, ಯಾಕೆಂದ್ರೆ ನಾವು ಸತತವಾಗಿ ಗ್ರೋ ಬ್ಯಾಗ್ ಅಲ್ಲಿ ಬೆಳೆದ್ರಿಂದ ಅದರ ಪೋಷಕಾಂಶಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಸಹ ಬಳಸಿ ನಾವು ನಮಗೆ ಅಪೇಕ್ಷಿತ ನಾವು ಬಳ್ಳಿ ತರಕಾರಿಗಳನ್ನು ಹೆಚ್ಚಾಗಿ ನಾವು ಬೆಳೆಯಬಹುದು. ಆದ್ರೆ ಬಹುವಾರ್ಷಿಕ ಬೆಳೆಗಳನ್ನ ಬೆಳೀಲಿಕ್ಕೆ ಬಹಳ ಕಷ್ಟ ಇದೆ, ಸಣ್ಣ ಪುಟ್ಟ ಹೂಗಳನ್ನ ಬೆಳ್ಕೋಬಹುದು, ಉದಾಹರಣೆಗೆ ಕನಕಾಂಬರ ಬೆಳ್ಕೋಬಹುದು, ರೋಸ್ ಬೆಳ್ಕೋಬಹುದು, ಈ ರೀತಿಯ ಸಣ್ಣ ಸಣ್ಣ ತರಕಾರಿಗಳನ್ನ ನಾವು ಮನೆಗೆ ಬೇಕಾದಂತದ್ದು ಇಲ್ಲಿ ಬೆಳ್ಕೊಳ್ಳುವಂತ ಅವಕಾಶ ಟೆರೇಸ್ ಗಾರ್ಡನ್ ಇದೆ. ಅದರಿಗೆ ತರಕಾರಿ ಆಗ್ಬಹುದು ಅಥವಾ ಹಣ್ಣಿನ ಗಿಡಗಳಾಗ್ಬಹುದು ಅಥವಾ ಔಷಧೀಯ ಗಿಡಗಳಾಗ್ಬಹುದು, ಇವುಗಳನ್ನ ನೇರವಾಗಿ ನೆಲದಲ್ಲಿ ನೆಡುವುದರ ಬದಲಿಗೆ ಈ ಗ್ರೋ ಬ್ಯಾಗ್ ಅಥವಾ ಹೂಕುಂಡಗಳಲ್ಲಿ ಬೆಳೆಯೋದ್ರಿಂದ ಏನ್ ಅನುಕೂಲ ಇದೆ? ನಮಗೆ ಅಲ್ಲಿ ಪರ್ಮನೆಂಟ್ ಆಗಿ ಬೆಳಿತೀವಿ, ಎಲ್ಲಿ ನಮ್ಮ ನೆಲದಲ್ಲಿ ಪರ್ಮನೆಂಟ್ ಆಗಿ ಬೆಳಿತೀವಿ, ಅಲ್ಲಿ ಸಾಕಷ್ಟು ಏರಳವಾಗಿ ಖನಿಜಗಳು ಗಿಡಗಳಿಗೆ ನೀರಾಗ್ತದೆ, ನಾವು ಹಾಕ್ಲಿಲ್ಲ ಅಂದ್ರೂ. ನಾವು ಟೆರೆಸ್ ಗಾರ್ಡನ್ ಅಲ್ಲಿ ಹಾಕೋದ್ರಿಂದ ನಮಗೊಂದು ಅವಕಾಶ ಏನಪ್ಪ ಅಂತಂದ್ರೆ, ನಾವು ಅಪೇಕ್ಷಿಸಿದಂತ ಗಿಡಗಳು ಗ್ರೋ ಬ್ಯಾಗ್ ಅಲ್ಲಿ ಹಾಕೊಂಡು ನಾವು ಬೆಳೆಸೋದ್ರಿಂದ ನಾವು ನಿರ್ವಹಣೆ ಕಡಿಮೆ, ನಾವು ಯಾವ ಬೇಕಾದ್ರೂ ಶಿಫ್ಟ್ ಮಾಡ್ಕೋದು, ಯಾವ ಸಮಯಕ್ಕೆ ಎಲ್ಲಿ ಬೇಕಾದ್ರೂ ಶಿಫ್ಟ್ ಮಾಡ್ಕೊಳ್ಳೋ ಅವಕಾಶ ಇದೆ. ಒಂದು ನೀರಾವರಿ ವ್ಯವಸ್ಥೆ ಅಷ್ಟೇ, ಅದಕ್ಕೂ ಬೇಕಾದ್ರೆ ನಾವು ಟ್ರಿಪ್ ಮಾಡ್ಕೋಬಹುದು, ಇಲ್ಲವಾದ್ರೆ ನಾವು ಕೈಯಿಂದನೇ ನೀರನ್ನ ರೋಸ್ ಕ್ಯಾನ್ ಅಲ್ಲಿ ಹಾಕುವಂತದ್ದು ಮಾಡ್ಕೋಬಹುದಾಗಿದೆ. ಆಮೇಲೆ ಈ ಬೆಳೆಗಳು ನಾವು ಹೆಚ್ಚಿನ ಒಂದು ಏನು ಭೂಮಿ ಮೇಲೆ ಬೆಳಿತೀವಲ್ಲ ಅದು ಕೈತೋಟ, ಅಲ್ಲಿ ಜಾಸ್ತಿ ಬೆಳಿಬೋದು. ಟೆರೇಸ್ ಗಾರ್ಡನ್ ಅಲ್ಲಿ ಅಷ್ಟೊಂದು ನಾವು ಬಹಳ ಸೀಮಿತ ತರಕಾರಿಗಳು. ಈಗ ಪ್ರೋಟ್ರೇಸ್ ಇಟ್ಕೋಬಹುದು, ದೊಡ್ಡ ದೊಡ್ಡ ಪ್ರೋಟ್ರೇಗಳು ಇಟ್ಕೊಂಡು ಎಲ್ಲ ತರಕಾರಿನೂ ಬೆಳಿಬಹುದು, ಎಲ್ಲ ಅವಕಾಶ ಇದೆ. ಒಟ್ಟು ಬಹುವಾರ್ಷಿಕ ಬೆಳೆಗಳನ್ನ ಬೆಳಿಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲಿ. ಅದು ಸಾಧ್ಯವಾದಷ್ಟು ವಾರ್ಷಿಕ ಬೆಳೆಗಳನ್ನ ಬೆಳ್ಕೊಂಡು ನಮಗೆ ಮನೆಗೆ ಬೇಕಾದಂಥದ್ದು ಆನ್ಯುವಲ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಅವು ಬೆಳ್ಕೊಂಡು ಬೆಳೆಯೋದ್ರಿಂದ ಉತ್ತಮವಾಗಿ ಬೆಳೆಯಬಹುದು. ಒಟ್ಟು ಪೋಷಕಾಂಶಗಳ ಕೊರತೆ ಬಹುಬೇಗನೆ ಕಂಡು ಬರ್ತದೆ ಈ ಒಂದು ಏನು ಚಾವಣಿ ತೋಟದ ಬೆಳೆಗಳಲ್ಲಿ. ಅದಕ್ಕೆ ನಾವು ಸಕ್ರಿಯವಾಗಿ ಅದಕ್ಕೆ ಗಿಡಗಳಿಗೆ ಬೇಕಂತ ಹಂತ ಹಂತದಲ್ಲಿ ವಿವಿಧ ಬೆಳವಣಿಗೆ ಹಂತದಲ್ಲಿ ಪೋಷಕಾಂಶಗಳ ನಿರ್ವಹಣ ಬಹಳ ಮುಖ್ಯ. ಇದಕ್ಕೆ ರಾಸಾಯನಿಕ ಗೊಬ್ಬರಗಳು ಅನಿವಾರ್ಯ ಬಳಸಬೇಕಾಗ್ತದೆ, ಸಾವಯವ ಗೊಬ್ಬರಗಳ ಜೊತೆಗೆ. ಅಂದ್ರೆ ಈಗ ಮಣ್ಣಿನ ಫಲವತ್ತತೆ ಕಾಪಾಡುವ ನಿಟ್ಟಿನಲ್ಲಿ ಈಗ ಎಷ್ಟು ಸಾರಿ ಹೇಳುವಂತಿದ್ರೆ, ಒಂದ್ ಸಾರಿ ತರಕಾರಿ ಬೆಳೆದ್ರೆ ಅದು ಮಣ್ಣು ಗಟ್ಟಿ ಆಗ್ಬಿಡ್ತದೆ, ಮತ್ತಿನ ಸಾರಿ ಪುನಃ ಪುನಃ ತರಕಾರಿ ಬೆಳೆದ್ರೆ ಆಗುದಿಲ್ಲ ಅಂತ ಹೇಳಿ, ಈ ಮಣ್ಣಿನ ಫಲವತ್ತತೆ ಕಾಪಾಡುವುದು ಹೇಗೆ ಅಂತ. ಈಗ ಮಣ್ಣಿನ ಫಲವತ್ತತೆ ಕಾಪಾಡಲಿಕ್ಕೆ ಪ್ರತಿ ವರ್ಷ ನಾವು ಸಾವಯವ ಗೊಬ್ಬರಗಳನ್ನ ನಾವು ಸೇರಿಸಬೇಕಾಗ್ತದೆ, ಆಗ ಮಾತ್ರ ಮಣ್ಣಿನ ಫಲವತ್ತತೆ ಜಾಸ್ತಿ ಇರ್ತದೆ. ನಾವು ಯಾವಾಗ್ಲೂ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ರೆ ಮಣ್ಣು ಗಟ್ಟಿ ಆಗ್ತದೆ, ಆ ಟೊಳ್ಳು ಅಥವಾ ಒಳುವಾಗಿರುವುದಿಲ್ಲ ಅಂತ ಹೇಳ್ತೀವಿ. ಮಣ್ಣಿಗೆ ಬೇಕಾಗಿರುವುದು ಸಾವಯವ ವಸ್ತು, ಮಣ್ಣಿಗೆ ಸಾವಯವ ವ್ಯವಸ್ಥೆ ಒಂದು, ಆ ಒಂದೇ ಗಿಡಗಳಿಗೆ ಉತ್ತಮ ಪೋಷಕಾಂಶಗಳು. ತಪ್ಪದೆ ನಾವು ಪ್ರತಿ ವರ್ಷ ನಮಗೆ ಎಲ್ಲಿ ತ್ಯಾಜ್ಯಗಳು ಸಿಗ್ತವೋ ಅಷ್ಟು ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಅವು ನಿಧಾನವಾಗಿ ಒಂದು ಸೂಕ್ಷ್ಮ ಜೀವಿಗಳ ಒಂದು ಕ್ರಿಯೆಯಿಂದ ಸಹಾಯದಿಂದ ಅದರಲ್ಲಿ ಇರುವಂತ ಒಂದು ಖನಿಜಗಳು ಗಿಡಗಳಿಗೆ ನಿಧಾನವಾಗಿ ಸಿಗ್ತವೆ. ಪ್ರತಿ ವರ್ಷ ಸಾಧ್ಯವಷ್ಟು ಪ್ರತಿ ಬೆಳೆಗೆ ನಾವು ಸಾಕಷ್ಟು ತ್ಯಾಜ್ಯಗಳು ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡ್ರೆ ಖಂಡಿತ ನಮ್ಮ ಬೆಳೆಗಳು ಬಹಳ ಉತ್ತಮವಾಗಿ ಉಳಿಸಾಗಿ ಬೆಳೆದು ನಮಗೆ ಫಸಲು ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ನಾವು ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳ ಮೇಲೆ ನಿಂತರೆ ಖಂಡಿತ ಒಂದಲ್ಲದ ಒಂದು ಪೋಷಕಾಂಶಗಳನ್ನು ಉನ್ನತಿ ಕಂಡು ಬರುತ್ತದೆ. ಯಾಕೆಂದ್ರೆ ನಾವು ಸ್ವಾಭಾವಿಕವಾಗಿ ಮಣ್ಣಿನಲ್ಲಿ ಬೆಳೀತಾ ಇಲ್ಲ. ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸುವುದಿದ್ರೆ ಪೇಟೆಯಿಂದ ತರಬಹುದು, ಮನೆ ಮಾಡ್ಯಾಕ್ ಮಾಡಬಹುದು. ಹೌದು ಹೌದು, ಅದರಿಂದ ಸಾವಯವ ಗೊಬ್ಬರಗಳನ್ನೇ ನಾವು ಕೈತೋಟದ ಬಹುಮುಖ್ಯವಾದಂತ ಏನು ಬೇಸಾಯ ಕ್ರಮ ಅಂತಂದ್ರೆ ಸಾಧ್ಯವಾದಷ್ಟು ಸಾವಯವ ರೂಪ ಪರಿಸರ ಸ್ನೇಹಿ ಪರಿಕರಗಳನ್ನ ಬಳಸಿ ತರಕಾರಿಗಳನ್ನು ಬೆಳೆಸುವಂತದ್ದೇ ಆಗಿರ್ತದೆ. ಯಾಕೆಂದ್ರೆ ನಮ್ಮ ಮುಖ್ಯವಾಗಿ ಆರೋಗ್ಯವಂತ ತರಕಾರಿಗಳು ನಮ್ಗೆ ಬೇಕಾಗಿದೆ, ನಮ್ಮ ಮನೆ ಮಕ್ಕಳಿಗೆ ಮನೆ ಕುಟುಂಬಕ್ಕೆ. ಇದರನ್ನು ದೃಷ್ಟಿಯಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡು ತಪ್ಪದೆ ಸಾಧ್ಯವಾದಷ್ಟು ಸಾವಯವ ವಸ್ತುಗಳು, ಉದಾಹರಣೆ ಎರೆಹುಳು. ಎರೆಹುಳುವನ್ನ ನಾವು ತ್ಯಾಜ್ಯಗಳು ಏನ್ ಬರ್ತವೆ ಮನೆಯಿಂದ, ಅದನ್ನು ಒಂದು ಗುಂಡಿ ಅಥವಾ ಪ್ಲಾಸ್ಟಿಕ್ ಟಬ್ಗೆ ಗಾಳಿ ಆಡುವಂತ ಟಬ್ ಅಲ್ಲಿ ಅದರಲ್ಲಿ ಹಾಕಿ ಏನೇನು ತ್ಯಾಜ್ಯಗಳು ಮನೆಯಲ್ಲಿ ಬರ್ತವೆ, ಈ ಉದಾಹರಣೆಗೆ ಹಣ್ಣು ತರ್ತೀವಿ ಆ ಸಿಪ್ಪೆ ಅದರಲ್ಲಿ ಹಾಕ್ಬೋದು, ಉದಾಹರಣೆಗೆ ತರಕಾರಿಗಳು ತರ್ತೀವಿ ಅದ್ರಲ್ಲಿ ಮುಕ್ಕಾಲು ಭಾಗದಷ್ಟು ತರಕಾರಿನ ಬಳಸಿ ಉಳಿದಿದ್ದೆಲ್ಲನೂ ನಾವು ಕಟ್ ಮಾಡ್ತೀವಿ ಬೇರ್ಪಡಿಸ್ತೀವಿ. ಅದ ಎಲ್ಲಾ ತ್ಯಾಜ್ಯಗಳನ್ನ ನಾವು ಆ ಎರೆಹುಳುಗಳಿಗೆ ಉಣಿಸಿ ಅದಕ್ಕೆ ಒಂದು ಜೈವಿಕ ಗೊಬ್ಬರಗಳನ್ನ ಕೊಟ್ರೆ ಉತ್ಕೃಷ್ಟವಾದ ಗೊಬ್ಬರವನ್ನು ನಾವು ಬೆಳೆಗಳಿಗೆ ಕೊಡ್ಲಿಕ್ಕೆ ಸದಾವಕಾಶ ಆಯ್ತು. ಬಹಳ ಸಂತೋಷ ಡಾಕ್ಟರ್ ಅಮರನ ಅಂಜುಡೇಶ್ವರ ಅವರೇ. ಪೌಷ್ಟಿಕ ಕೈ ತೋಟದ ಒಂದು ನಿರ್ವಹಣೆ ಮಾಡುವಂತಹದ್ದು, ಅದರ ಒಂದು ಮಹತ್ವ ಏನು, ಹಾಗೂ ನಮ್ಮ ತರಕಾರಿಯನ್ನ ನಾವೇ ಬೆಳೆದು ಉಣ್ಣುವುದರ ಒಂದು ಖುಷಿ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಪೌಷ್ಟಿಕ ಕೈತೋಟ ಈ ವಿಷಯವಾಗಿ ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಅಮರ್ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಆರ್ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಜನಪದ ಸಂಗೀತ ಶೇಷವ ಚನ್ನಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಬೀಸುವ ಪದಗಳು. ಬಂಗಾರದ ಲಿಂಗದ ಕಾಯ ಸಿಂಗಾರದ ಶಿವದಾರ ಕೂಡಲ ಸಂಗಮನ ಪಾದಾರ ಬಂಗಾರದ ಲಿಂಗದ ಕಾಯ ಎಲ್ಲ ದೇವರ ನೆನದೇ ಸಾರದ ಲಿಂಗದ ತಾಯಿ, ಸಾರದ ಲಿಂಗದ ತಾಯಿ, ದಾಸನ ಬೇರ ಮಾಡ ಪ್ರೇಮದ ಜೊತೆ. ಶರಣನೆ ನಮ್ಮ ಕನ್ನಡ ಪ್ರೇಮದ ಜೋತೆ ಮಾತೋಬಾಜಿ ಶರಣನೆ ನಮ್ಮ ಕನ್ನಡ ಪ್ರೇಮದ ಜೋತೆ ಮಾತೋಬಾಜಿ ಶರಣನೆ ನಮ್ಮ ಕನ್ನಡ ಪ್ರೇಮದ ಜೋತೆ ಮಾತೋಬಾಜಿ ಶರಣನೆ ನಮ್ಮ ಕನ್ನಡ ಪ್ರೇಮದ ಜೋತೆ ಬರು ಸೇರಿ